ಮೀಸಲಿಡೋಣ. ಸ್ವಂತ ಸುಖದ ಬಗ್ಗೆ ಮಾತ್ರ ಗಮನ ಹರಿಸದೆ ಹಿರಿಯ ತಲೆಮಾರಿನ ಅಪೇಕ್ಷೆಗಳು, ನಿರೀಕ್ಷೆಗಳು ಮತ್ತು ಭಾವನಾತ್ಮಕ ಒಡನಾಟದತ್ತ ಗಮನವಿರಲಿ. ಭಾವನಾತ್ಮಕ ಸಂಬಂಧದ ಎಳೆ ಕಡಿದು ಹೋಗದಂತೆ ನೋಡಿಕೊಳ್ಳುವ ಹೊಣೆ ಮಕ್ಕಳಷ್ಟೇ ಹಿರಿಯರಿಗೂ ಇದೆ. ಮುಂದಿನ ಕಾರ್ಯಕ್ರಮ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:51. ಕೇಳಿ ಕಿಸಾನ್ವಾಣಿ. ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಕಾರ ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಇಂಡಿ ತಾಲೂಕಿನ ಅತರ ಗ್ರಾಮದ ರೈತರಾದ ಬಳೀರ್ ಅಹಮದ್ ಇಬ್ರಾಹಿಂ ಬಳಗಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಹೇಶ್ ಎಚ್ಎಂ. ಆತ್ಮೀಯ ರೈತರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರದ ಹಿಟ್ನಳ್ಳಿ ಫಾರಂನಲ್ಲಿರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವಿದ್ದೀವಿ. ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇಂದು ಕುರಿ ಮತ್ತು ಆಡು ಸಾಕಾಣಿಕೆ ಬಗ್ಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ಪಡೆಯೋದಕ್ಕೋಸ್ಕರವಾಗಿ ಒಬ್ಬ ರೈತರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಬಶೀರ್ ಅಹಮದ್ ಬೆಳಗಾರ ಅಂತ. ಇಂಡಿ ತಾಲೂಕು ಹತ್ತರಗ ಗ್ರಾಮ ನಮ್ಮ ಊರು. 3 ದಿನದ ತರಬೇತಿ ಒಂದು ಕಾರ್ಯಕ್ರಮದಲ್ಲಿ ನಾವು ಇದ್ದೆವು. ಕುರಿ ಮತ್ತು ಆಡು ಸಾಗಾಣಿಕೆ ಒಂದು 14, 15, 16 ಈ 3 ದಿನ ತರಬೇತಿ ನಾವು ಸಕ್ಸಸ್ ಮಾಡ್ಕೋಬೇಕಂತ ಹೇಳಿ ಇಲ್ಲಿ ಬಂದೆವು. ಬಶೀರ್ ಅವರೇ, ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ, ಕುರಿ ಮತ್ತು ಆಡು ಸಾಗಾಣಿಕೆ ಕಾರ್ಯಕ್ರಮಕ್ಕೆ. ಏನಕ್ಕೋಸ್ಕರ ನೀವು ಇದನ್ನ ಕುರಿ ಮತ್ತು ಆಡು ಸಾಗಾಣಿಕೆಗೆ ನಿಮಗೆ ಏಕ ಆಸಕ್ತಿ ಬರಕ್ಕೆ ಕಾರಣ ಏನು? ಮೊದಲು ನಾವು ಹೈನುಗಾರಿಕೆ ಮಾಡಿದ್ದೇವೆ. ಇಲ್ಲಿ ಹೈನುಗಾರಿಕೆ ಒಂದು ತರಬೇತಿ ಪಡೆದಿದ್ದೆವು, ಮತ್ತೆ ಎರೆಹುಳು ಗೊಬ್ಬರ ಇಲ್ಲಿಯೇ ತರಬೇತಿ ಪಡೆದಿದ್ದೆವು. 3 ದಿನದ ತರಬೇತಿ ಪಡೆದಿದ್ದೆವು. ಇದು ನಮಗೆ ಬಹಳ ಸಕ್ಸಸ್ ಅನಿಸ್ತು ರೀ ಅದು. ಯಾಕಂದ್ರೆ ನಮಗೆ ಇಲ್ಲಿ ನಮ್ದು ಒಳ್ಳೆ ಎಜುಕೇಷನ್ ಆಗಿತ್ತು, ನಾವು ಯಾವ ಇದು ಮಾಡಲಿಲ್ಲ, ಎಲ್ಲರೂ ಕೃಷಿದ ಬಗ್ಗೆ ಭಾಳ ಹೇಳಾಕತ್ತರು. ಹಿಂಗಾಗಿ ನಾವು ಕೃಷಿನೇ ಆಯ್ಕೆ ಮಾಡ್ಕೊಂಡೆವು. ಬಿಎಸ್ಸಿ ಬಿ ಎಡ್ ನಂದು ಕ್ವಾಲಿಫಿಕೇಷನ್. ಇಂಡಿ ತಾಲೂಕು ಪಂಚಾಯತಿ ಎನ್ ಜಿ ಒ ಸೋಷಿಯಲ್ ಮೆಮೋರಿಯಲ್ ಒಂದು ಎನ್ ಜಿ ಒ ಇತ್ತು. ಎನ್ ಜಿ ಒದಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ ನಾನು. ಇಂಡಿ ತಾಲೂಕು ಪಂಚಾಯತಿ ಒಳಗೆ ಒಂದು ವರ್ಷ ಕೆಲಸ ಮಾಡಿ ಒಂದು ಲಕ್ಷ ರೂಪಾಯಿನೂ ನನಗೆ ಇನ್ಕಮ್ ಆಗಲಿಲ್ಲ. 18.5 ಸಾವಿರ ತಗ ಸ್ಯಾಲರಿ ಸಿಕ್ಕಿತ್ತು, 1 ಲಕ್ಷ ರೂಪಾಯಿನೂ ನನಗೆ ಇನ್ಕಮ್ ಆಗಲಿಲ್ಲ. ಆದರೆ ನಮ್ಮ ಊರಾಗ ಒಬ್ಬರು ಗೊಟ್ಟಾಳ ಅಂಥೇಳಿ ಫಾರ್ಮರು ಹಿಂಗೆ ದಾಳಿಂಬ್ರಿ ಮಾಡು, ಯಾಕೆ ನೀ ಜಾಬ್ ಮಾಡಾಕತ್ತಿ, ಒಂದು ಎಕರೆ ಮಾಡಿ ನೋಡು ಅಂತೇಳಿ ಗೊಟ್ಟಾಳ ಅಶೋಕ್ ಅವರು ನನಗೆ ಒಂದು ಸಲ ಸಲಹೆ ಹೇಳಿದ್ರು. ನಾ ಫಸ್ಟ್ ದಾಳಿಂಬ್ರಿ ಮಾಡ್ದೆ ಇಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಡಾಕ್ಟರ್ ಎಂ ಕೆ ಶೇಖ್ ಅವರ ಸಲಹೆ ಮೇಲೆ ಒಂದು ಎಕರೆ ನಾನು ದಾಳಿಂಬೆ ಬೇಸಾಯ ಆರಂಭ ಮಾಡ್ದೆ. ಒಂದು 16 ತಿಂಗಳಿಗೆ ನಾಟಿ ಮಾಡಿದ 16 ತಿಂಗಳಿಗೆ ನನ್ನ ಬೆಳೆ ಕಟಾಗ್ಬೋದು. 2,75,000 ರೂಪಾಯಿ ನಂದು ಫಸ್ಟ್ 440 ಬಡ್ಡಿಗೆ ಒಂದು ಎಕರೆ ಜಮೀನೊಳಗೆ ನಾ ಇದು ಮಾಡಿದೆ. 12 ಸೈಜ್ ಮಾಡ್ಕೊಂಡು 2,70,000 ರೂಪಾಯಿ ಒಳ್ಳೆ ಇನ್ಕಮ್ ಬಂತು. ನನಗೆ ಇನ್ನೂ ಸ್ವಲ್ಪ ಪಾವರ್ ಬಂತು. ಇದ್ರ ಜೊತೆಗೆ ನಾನು ಇಲ್ಲಿ ಪೇಪರ್ದಾಗ ಯಾರು ನೋಡಿ ಎರೆಹುಳು ಗೊಬ್ಬರ ತರಬೇತಿ ಪಡೆದೆ ಇಲ್ಲಿ 3 ದಿನ ತರಬೇತಿ. ಅದು ಮಾಡಿ ಮತ್ತೆ ಹೋಗಿ ಒಂದು ಪ್ಲಾಸ್ಟಿಕ್ ಚೀಲ ಒಳಗೆ ನಾ ಸ್ವಂತ ನನ್ನ ಕೈಗಾರಿಕೆಯಿಂದ ಮಾಡಿ ಭಾರಿ ಮತ್ತು 2 ವರ್ಷ ನಂದು ಎರೆಹುಳು ಒಂದು ಗಿಡಕ್ಕೆ ಮಿನಿಮಮ್ 1 ಕೆಜಿ ಹಂಗೆ ಇದು ಮಾಡಿದೆ, ಹಾಕಿದ್ದೆ ನಾ ಎರೆಹುಳು ಗೊಬ್ಬರ. ಸಾಕಷ್ಟು ತಿಪ್ಪಿ ಗೊಬ್ಬರನೂ ಹಾಕಿದ್ದೆ ರೀ. 2 ವರ್ಷ ಒಂದು ಗಿಡಕ್ಕೆ 3 ಬಾಕ್ಸ್ 1480 ಬಾಕ್ಸ್ ಬಿದ್ದು ರೀ. 580,000 ರೂಪಾಯಿ ನನ್ನ 2 ವರ್ಷ ಪ್ರಾಫಿಟ್ ಆಯಿತು. ಹಿಂಗೆ ಇದ್ರ ಜೊತೆಗೆ ನಾನು ಹೈನುಗಾರಿಕೆ ರುಡ್ಶಿರ್ ಸಂಸ್ಥೆಯಲ್ಲಿ ನಾನು ಹೈನುಗಾರಿಕೆನೂ ತರಬೇತಿ ಪಡೆದಿದ್ದೆ ರೀ. 15 ದಿವಸದ್ದು ಪಶುಸಂಗೋಪನೆಯನ್ನು ಮಾಡಿದೆ ರೀ. ನಮ್ಮಲ್ಲಿ ವೆಟರ್ನರಿ ಡಾಕ್ಟರ್ ಅದ ಡಾಕ್ಟರ್ ಸುಭಾಷ್ ಅವರು. ಒಂದ್ಸಲ ನಾ ಕಣ್ಕಿ ಕಟ್ ಮಾಡಾಕತ್ತಿದ್ದೆ ರೀ. ಕಣ್ಕಿ ಕಟ್ ಮಾಡುವಾಗ ಲೇಬರ ನಾನು ಇದು ಮಾಡಾಕತ್ತಿದ್ದೆ, ಅದು ಹಾರ್ಡ್ ಅನಿಸ್ತು. ಏ ಇಲ್ಲಿ ಇನ್ನೊಂದು 2 ದನನ ಕಟ್ರಿ ಬಶೀರ್ ಅವರ, ನಿಮ್ಮೊಂದು ಚಾಪ್ ಕಟ್ರ ನಮ್ಮ ಸಂಸ್ಥೆಯಿಂದ ಕೊಡಿಸ್ತೀವಿ ಅಂತೇಳಿ ಹೇಳಿದ್ರು. ಚಾಪ್ ಕಟ್ರ ತಂದೆ ಅದು 10,125 ರೂಪಾಯಿ ಕೊಡಿಸಿ ತಂದೆ ರೀ. ಅದೇ ದನ 4 ದನ ಮಾಡಿದೆ ರೀ ನಾ ಇಲ್ಲಿ 2 ಅಗ್ರಿಕಲ್ಚರ್ ಕಾಲೇಜಿಂದ 3,000 ರೂಪಾಯಿ ಒಂದು ನಿಲಾವದಾಗ ಪೇಪರ್ದಾಗ 200 3,000 ರೂಪಾಯಿ ಒಂದು ದನ ಇದೆ ರೀ. 2 ವರ್ಷ 11,000 ರೂಪಾಯಿ ಮತ್ತು ಇಂಟ್ರೆಸ್ಟ್ ಬಂತು ಭಾಳ ನನಗೆ. 2 ವರ್ಷ ಇದೆ. ಇದು ನನಗೆ ಕಾಂಪೋಸ್ಟ್ ಬರಾಕತ್ತೆ ರೀ. ನಾವು ಬಿಜಾಪುರ ಕಾಂಪೋಸ್ಟ್ ಹಾಕ್ತಿದ್ದೆವು. ಮಿನಿಮಮ್ ಏನೂ ಇಲ್ಲ ಅಂದರೂ 40,000-45,000 ರೂಪಾಯಿ ನಾ ಕಾಂದ ಕೊಂಡು ತೊಗೊಂಡಿದ್ದೆ ಪ್ರತಿ ವರ್ಷ. ಈ ವರ್ಷ ಅಂತೂ ನಾವು 1 ರೂಪಾಯಿ ಹಾಕಿದ್ರೆ ತೊಗೊಳಿಲ್ಲ. ಹೈನುಗಾರಿಕೆ ಅಂದರೆ ಲಾಭವನ್ನು ಪಡ್ಕೋತಾ ಇದ್ದೀರಿ? ಸಿಕ್ಕಾಪಟ್ಟೆ ಕಾಂಪೋಸ್ಟ್ ಆಯ್ತು ರೀ. ಕಾಂಪೋಸ್ಟ್ ಆಗಿ ನಾನು 580,000 ರೂಪಾಯಿ ಸೆಕೆಂಡ್ ನನಗೆ ದಾಳಿಂಬ್ರಿ ಬೆಳಿಬೇಕಾದ್ರೆ ನನಗೆ ಒಳ್ಳೆ ಏನು ನಾ ಗೊಬ್ಬರ ಒಗಿದ್ದಲ್ಲ ರೀ, ಅದು ಬೆಸ್ಟ್ ರಿಸಲ್ಟ್ ಕೊಡ್ತು ನನಗೆ. ಈ ಸದ ಪ್ರತಿ ತಿಂಗಳು ನಾನು ಈಗ 14-15,000 ರೂಪಾಯಿ ನಾನು ಹಾಲು ಮಾಡ್ತೀನಿ ರೀ. 4 ದನ. ಎಷ್ಟು ಹೈನುಗಾರಿಕೆ ಮಾಡ್ಕೊಂಡಿದ್ರಿ ನೀವು? ಎಷ್ಟು ದನಗಳಿದೆ ನಿಮ್ಮದು? ನನ್ನ ಬಳಿ 5 ದನ. ಅವರು ಯಾವ ತಳಿ ದನನ ನೀವು ಇಟ್ಕೊಂಡ್ರದು ಅಂತ? 2 HF ಜರ್ಸಿ ಹಾಕ್ಳವ್ರಿ, 2 ಜವರಿ ಎಮ್ಗಳವ್ರು. HF ಮತ್ತು ಎಮ್ಮೆ ಅಂದ್ರೆ ಅದರಿಂದ ನೀವು ಯಾವ್ರು ಎಷ್ಟು ದಿನಕ್ಕೆ ಎಷ್ಟು ಲೀಟರ್ ಹಾಲನ್ನ ಪಡ್ಕೋತಿದ್ದೀರಾ? ಮತ್ತೆ ಹೈನುಗಾರಿಕೆಯಲ್ಲಿ ತಮ್ಮ ದಿನಚರಿ ಏನಂತ ಹೇಳ್ತೀರಾ? ಬೆಳಗ್ಗೆ 6 ಗಂಟೆ ಸರಿಯಾಗಿ ಸಗಣಿ ಹಿಂದೆ ಜಗ್ಗಿ 6 ಗಂಟೆಯಿಂದ ನನ್ನ 8 ಗಂಟೆವರೆಗೆ ನನ್ನ ಡೈಲಿ ವರ್ಕ್. ಸಾಯಂಕಾಲ 4-6 ಡೈಲಿ ವರ್ಕ್ ರೀ. ದಿನಕ್ಕೆ 3 ಟೈಮ್ ನಾನು ಮೇವು ಹಾಕ್ತೀನಿ. ಫಸ್ಟ್ ಬೆಳಗ್ಗೆ 6 ಗಂಟೆಗೆ ಸಗಣಿ ಪಿಗಣಿ ಸಂಖ್ಯೆಯಿಂದ ಹಿಂದೆ ಜಗ್ಗಿ ಚಂದಿಗಿಂದ ಕಲಿಸಿ, ಚಂದಿಯಪ್ಪ ಅಂದ್ರೆ 1-2 ಕಿಲೋ ದ್ವಿದಳ ಧಾನ್ಯಗಳ ಹೊಟ್ಟು, 1 ಪಾವು ಕೆಜಿ ಹಿಂಡಿ ಮಿಶ್ರಣ ರೀ, ಮಿನರಲ್ ಮಿಕ್ಸರ್ ಕೊಡ್ತೀನಿ ರೀ. 50 ml ಅರ್ಬೆಕಲ್ ಗೋಲ್ಡ್ ಅಂತೇಳಿ ನಮ್ಮ ಮಿನರಲ್ ಮಿಕ್ಸರ್ ಪ್ರತಿ ದಿನಕ್ಕೂ ಹಾಕ್ತೀನಿ ರೀ. ಇದರಿಂದ ನನಗೆ ಒಟ್ಟ ಹಾಲು ಒಟ್ಟ ಕಮ್ಮಿ ಅನಿಸಿಲ್ಲ ರೀ. 10 ತಿಂಗಳ ಸದ್ದ ದನ ಇದ್ರಿ, 10 ತಿಂಗಳೈತ್ರಿ, 200 ನಾನು ಹಾಲು ಕಮ್ಮಿ ಮಾಡಿಲ್ಲ ರೀ. 2-4 ಲೀಟರ್ ಕೊಡ್ತಾವ್ರಿ 2 ಸಲಿಗೆ. ಒಂದು ದಿನಕ್ಕೆ ಎಷ್ಟು ಲೀಟರ್ ಹಾಲನ್ನ ನೀವು ಕರಿಕೋತೀರಾ, ಅದರಿಂದ ನೀವು ಪಡ್ಕೋತೀರಾ 4 ಒಂದು ಸಗಣಿ? ಬೆಳಗ್ಗೆ 10 ಲೀಟರ್, ಸಾಯಂಕಾಲ 9 ಲೀಟರ್ ಹಾಲು ಪ್ರತಿದಿನ ರೀ. 10 ತಿಂಗಳಾಯ್ತು ಇದೇ ರೀತಿ ರನ್ನಿಂಗ್ ಇದೆ ರೀ. ಮುಂದೆ ನೀವು ಅದನ್ನ ಯಾವ ರೀತಿ ಬೆಳೆಸ್ಕೋಬೇಕು ಅಂತಂದ್ರೆ ಮತ್ತೆ ಇನ್ನು ಹೆಚ್ಚು ಹೈನು ಸಾಗಾಣಿಕೆ ಮಾಡಬೇಕು ಅಂತಾನ, ಅಥವಾ ಇಷ್ಟಕ್ಕೇನೆ ನೀವು ಇದರಿಂದನೇ ನೀವು ಉತ್ಪತ್ತಿ ಪಡಿಬೇಕು ಅಂತ ತಮ್ಮ ಒಂದು? ಮುಂದೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡಬೇಕು, ಡೈರಿ ಮಾಡಬೇಕು ಅಂತೇಳಿ. ಈಗಾಗಲೇ ನಾವು ಕೆಎಂಎಫ್ಗೂ ಭೇಟಿಯಾಗಿ ಡೈರಿ ಮಾಡಬೇಕು. ನನ್ನಂಗೆ ಎಲ್ಲರಿಗೆ ಒಂದು ಸ್ವಲ್ಪ ಉಪಯೋಗ ಆಗಬೇಕು, ಸದುಪಯೋಗ ಆಗಬೇಕು, ಎಲ್ಲರೂ ಫಾರ್ಮರ್ ಒಂದು ಸ್ವಲ್ಪ ಒಂದು ಒಳ್ಳೆಯ ಒಂದು ಆದಾಯ ಬರಬೇಕು ಅಂತೇಳಿ ನನ್ನ ಆಶೀರ್. ಕೆಎಂಎಫ್ ಅವರು ನಿಮಗೆ ಯಾವ ರೀತಿ ನಿಮಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಯಾವ ಥರ ನೀಡ್ತಾ ಇದ್ದಾರೆ ಅವರು? ಕೆಎಂಎಫ್ದವರು ಫೀಲ್ಡ್ ತರ್ತಿರಲ್ಲ, ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ತದೆ. ನಮ್ಮ ಒಂದು ಸಂಸ್ಥೆ ಮಾಡ್ಕೊಳ್ರಿ, ನಮ್ಮ ಇದಕ್ಕೆ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಬರ್ತಕ್ಕಂಥ ಲಾಭ ತಗೊಳ್ರಿ. ಊರು ಮನೆ ಮಾಡಿದೆ ಅಂದರೆ ಈಗ ನಂದೇ ಈ ಸದ್ಯ ನಾವು ಕೆಎಂಎಫ್ದವ್ರು ಯಾಕೆ ಇದು ಮಾಡ್ತೀವಿ ಅಂದ್ರಿ, ಈಗ ನಮ್ಗೆ ಮುಂಜಾನೆ 1 ತಾಸು ಮಿನಿಮಮ್ ಟೈಮ್ ಎಷ್ಟು ಆಗ್ತದೆ ರೀ? ಯಾಕಂದ್ರೆ ಈಗ 10 ಲೀಟ್ರ್ ಹಾಲು ಮಾಡಬೇಕಾದ್ರೆ 10 ಜನ ಬರಬೇಕಾದ್ರೆ ಎಟ್ ಟೈಮ್ ಬರುವಲ್ಲ ಅವರು, 1 ತಾಸು 1.5 ತಾಸು ನನ್ನ ಟೈಮ್ ಎಕ್ಸ್ಪೆಂಡ್ ಆಗ್ತದೆ ರೀ. ಯಾಕಂದ್ರೆ ಅವ್ರು ಬರೋ ಮಟ್ಟ ನಾ ಅಲ್ಲಿ ಹಾಲು ವೇಟ್ ಮಾಡ್ತೀನಿ. ನಮ್ಮ ಅಂಗಡಿ ಇದೆ, ಕಿರಾಣಿ ಅಂಗಡಿ ಇದೆ, ಕಿರಾಣಿ ಅಂಗಡಿ ಬಂದಾಗ ಇದು ಮಾಡ್ತೀನಿ. ಕೆಎಂಎಫ್ ಡೈರಿ ಮಾಡಿದೆ ನಮ್ಗೆ ಏನಾಗ್ಬಿಡ್ತದೆ ರೀ, ಪಟ್ನೆ ನಮ್ಗೆ ಹಾಲು ಪಟ್ನೆ ಹಾಕಿ ಹೋಗ್ಬೇಕಂತೇಳಿ ಇದು ಅನಿಸ್ತದೆ. ಟೈಮ್ ಸೇವ್ ಆಗ್ತದೆ ರೀ, ದುಡ್ಡು ಇಷ್ಟೇ ಬಂದು ಅಂತೇಳಿ ಒಂದು ಎಕ್ಯುರೇಟ್ ಬರ್ತದೆ ರೀ. ಡೈಲಿ ದುಡ್ಡು ಕೊಡ್ತಾರೆ ಕೆಎಂಎಫ್ದವ್ರಿ. ಇವರು ವಾರದಾಗ 1-15 ಹಿಂದೆ ನಾಳೆ ಒಂದು ಸ್ವಲ್ಪ ದುಡ್ಡಿಂದು ಇದು ಮಾಡ್ತಾರೆ. ಬಟ್ ಪ್ರತಿ ತಿಂಗಳು ನಿಮಗೆ ಯಾವ ರೀತಿ ಆದಾಯ ನಷ್ಟ ಅನ್ನೋದು ಗೊತ್ತಾಗುತ್ತೆ. ಇದರಿಂದ ಈ ಹೈನುಗಾರಿಕೆ ಎಲ್ಲ ಮಾಡಿದ್ರೆ ನೀವು ಕೆ ಎಂ ಎಫ್ ಅವರಿಂದ ಸಹಾಯ ಪಡೆದ್ರಿ, ಮತ್ತೆ ಎರಡು ಹಸು ಎರಡು ಎಮ್ಮೆ ತಗೊಂಡ್ರಿ, ಆದ್ರೆ ಇದ್ರ ಜೊತೆಗೆ ಕುರಿ ಸಾಕಾಣಿಕೆಗೆ ನೀವು ಹಾಗೂ ಆಡು ಸಾಕಾಣಿಕೆಗೆ ತರಬೇತಿ ಪಡೆಯಕ್ಕೆ ಬಂದಿರಾ? ಏನಕ್ಕೋಸ್ಕರ ಇದು ನಿಮಗೆ ಬಂದಿರೋದು ನೀವು ಅಂತ? ಇದ್ರ ಜೊತೆ ನಾನು ಕುರಿ ಮತ್ತು ಆಡು ಇದು ಲಾಭದಾಯಕ, ಯಾಕಂದ್ರೆ ಆರಿಂದ ನಾವು 10 ತಿಂಗಳು ನಾವು ಸಿದ್ಧಿಸ್ತಾ ಇದ್ದು ಅಂತ ಡಬಲ್ ಇನ್ಕಮ್ ಆಗ್ತದೆ ಈ ಕುರಿದು. ಈಗ ಹಾಲಿಂದ ಏನಪ್ಪ ಅಂದ್ರೆ ಇದ್ರ ಅಂದರೆ ನಾನು ಇನ್ನೂ ಸ್ವಲ್ಪ ಟೈಮ್ ಉಳಿತದೆ. ಇದು ಟೈಮ್ ಇದ್ರೂ ಕೂಡ ಒಂದು ಕುರಿ ಸಾಕಾಣಿಕೆ ಒಂದು ಮಾಡಿದ ಇನ್ನೂ ಸ್ವಲ್ಪ ಹೆಚ್ಚಿಗೆ ಆದಾಯ ಬರ್ತದೆ. ಮೇನ್ ರೀಸನ್ ಕಮರ್ಷಿಯಲಿ ಯೂಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಆದಾಯ ಬರ್ತದೆ ಹೇಳಿ ನಾ ಕುರಿ ಸಾಕಾಣಿಕೆ ಇದು ಮಾಡಾಕತ್ತೀನಿ. ವಾಣಿಜ್ಯವಾಗಿ ನೀವು ಕುರಿ ಹಾಗೂ ಆಡನ್ನು ಸಾಕಾಣೆ ಮಾಡಿ ಅದರಿಂದ ಹೆಚ್ಚು ಲಾಭ ಪಡೀಲಿಕ್ಕೋಸ್ಕರ ಈ ಒಂದು ತರಬೇತಿ ಕೇಳಲಿಕ್ಕೆ ಬಂದಿದ್ದೀರಾ ನೀವು? ಹೌದು ಸರ್. ಬಶೀರ್ ಅವರು, ನೀವು ಈಗ 2 ದಿನ ತರಬೇತಿಗೆ ಬಂದಿದ್ದೀರಾ, ಈ ತರಬೇತಿ ಕೇಂದ್ರದಲ್ಲಿ ನಿಮಗೆ ಯಾವ್ಯಾವ ರೀತಿಯಾದ ಮಾಹಿತಿಯನ್ನು ಕೊಟ್ಟರು, ನೀವೇನು ತಿಳ್ಕೊಂಡ್ರಿ ಈ ತರಬೇತಿಯಲ್ಲಿ? ಇದರಲ್ಲಿ ವೆರೈಟಿ ಎಷ್ಟು ನಮೂನೆ ಅವು, ನಮ್ಮ ಕರ್ನಾಟಕ ಎಷ್ಟು ಅವು, ನಮ್ಮ ನೆಲಕ್ಕೆ ಯಾವ ಸುಟೇಬಲ್ ಆಗ್ತಾವ್ರಿ, ಮತ್ತು ಇದರಿಂದ ಬರ್ತಕ್ಕಂಥ ರೋಗಗಳು ಯಾವುವು, ಮತ್ತು ಇದರ ತಳಿಗಳು ಯಾವ ತಳಿಗಳು ನಾವು ಸಾಕಬೇಕು, ನಾವು ಹಾಲಿನ ಹಿಂಡೋ ತಳಿನೇ ಬೇರೆಯವ್ರಿ, ಮತ್ತು ಮೌಸಿನ ಸಂಬಂಧ ಮಾಡ್ತಕ್ಕಂಥ ತಳಿನೂ ಬೇರೆಯವ್ರಿ, ಅವೆಲ್ಲ ಒಂದು ಒಳ್ಳೆ ಮಾಹಿತಿ ಕೊಟ್ಟರು. ಎರಡು ದಿವಸದಿಂದ ನಾಳೆ ಒಂದು ದಿವಸ ಇದೆ ರೀ, ನಾಳೆ ಒಂದು ಬ್ಯಾಂಕಿಂಗ್ ಬ್ಯಾಂಕಿಂಗ್ದು ಹೇಳ್ತಾರೆ, ಬ್ಯಾಂಕಿಂಗ್ ಸಹಾಯ ಸವಲತ್ತುಗಳು ಏನು, ಇನ್ನೊಂದು ಸ್ವಲ್ಪ ಕಮರ್ಷಿಯಲ್ ಯೂಸ್ ಮಾಡ್ಬೇಕಾದ್ರೆ ಬ್ಯಾಂಕ್ ಸಹಾಯ ಯಾವ ರೀತಿ ನಮಗೆ ಸಲಹೆ ಕೊಡ್ತಾರಪ್ಪ ನಾಳೆ ಅವ್ರು ಹೇಳ್ತಾರೆ ಬ್ಯಾಂಕಿಂದ. ನೀವು ಮಾಂಸದ ತಳಿ ಬೇರೆ ಹಾಲಿನ ತಳಿ ಬೇರೆ ಅಂತ ಹೇಳಿದ್ರೆ, ನೀವು ಯಾವ ರೀತಿಯಾದ ಒಂದು ನಿಖರವಾಗಿ ಇದನ್ನೇ ನಾನು ಸಾಕಬೇಕು ಅಂತ ನೀವು ಅನ್ಕೊಂಡಿದ್ದೀರ ನೀವು? ಹಾಂ, ಈಗ ಬೇಡಿಕೆ ಜಾಸ್ತಿ ಮಾಂಸಿಂದಿದ್ದೀರಿ, ಯಾಕಂದ್ರೆ ಮಿನಿಮಮ್ ಮಾರ್ಕೆಟ್ನಾಗ ಹೋದ್ರೆ 400 ರೂಪಾಯಿ ಕೆ ಜಿ ಹೆಂಗೆ ಮಾಂಸ ಸಿಗ್ತದೆ. ಈಗ ಮೊನ್ನೆ ಬಕ್ರೀದೊಳಗೆ ಮಿನಿಮಮ್ ಒಂದು 1.5 ವರ್ಷದ ಒಂದು ಗಂಡು ಕುರಿ ಇದೆ, ಅದು ಮಿನಿಮಮ್ 45,000 ರೂಪಾಯಿ ಇಲ್ಲೇ ಬಕ್ರೀದ್ ಬಿಜಾಪುರ ಸಂಡೆ ಮಾರ್ಕೆಟ್ ಒಳಗೆ ಐತ್ರಿ. ಒಂದು 12 ತಿಂಗಳು ಒಂದು 12 ರಿಂದ 16 ತಿಂಗಳು ಒಂದು ಅಡುಗೆ ಇಷ್ಟು ಬೆಲೆ ಇದೆ ಅಂದರೆ ಒಂದು 5-6 ಮಾಡಿದೆವು ಅಂದರೆ ನಮ್ಮದು ಪೂರಾ ಒಂದು ಆದಾಯ ಹೆಚ್ಚಿಗೆ ಬರ್ತದೆ ಅಂತ ನಿರೀಕ್ಷೆ. ಎಷ್ಟು ಖರ್ಚು ಆಗ್ಬೋದು ಅಂತ ನಿಮಗೆ ವರ್ಷದಲ್ಲಿ, ಇದಕ್ಕೆ ಒಂದು ಆಡು ಸಾಕಾಣಿಕೆ ಮಾಡ್ತೀರಾ ನೀವು, ಒಂದು ವರ್ಷಕ್ಕೆ ಎಷ್ಟು ಖರ್ಚು ಆಗ್ಬೋದು ಅಂತ ಇಲ್ಲಿ ನೀವು ತಿಳ್ಕೊಂಡಿದ್ದೀರಾ? ಈಗ ಒಂದು ನಾವು ಆಕಳು ಸಾಕಿದೀವಿ ಅಂದರೆ 5 ಕುರಿ ನಾವು ಮೇಂಟೈನ್ ಮಾಡ್ಬೋದು, ಯಾಕಂದ್ರೆ ಮೇವಿಂದು ಒಂದು ಇದು ನೋಡಿದೀವಿ ಅಂದರೆ ಮೇವು ಅಲ್ಲಿ ಆ ಥರದ ಒಂದು ಫೀಲ್ಡ್ ಮೇಂಟೈನ್ ಮಾಡೋದ ಇದು ಮಾಡೋದು ಅಂದರೆ ಒಂದು ಆಕಳು ಏನು ಕಟ್ಟದ ಬದಲಿ ಒಂದು 5 ಆಡು ಸಾಕೋದು ಒಂದು ಪಶು ಸಂಗೋಪನೆಗಿಂತ ಇದು ಆಡು ಸಾಕಾಣಿಕೆ ಭಾಳ ಲಾಭದಾಯಕ. ಯಾಕಂದ್ರೆ ಈಗ ಎಟ್ ಎ ಟೈಮ್ ಮಳೆ ಅಂತೂ ಈ ಮುಂಗಾರು ಮಳೆನೂ ಈ ಸಲ ಹೋಯ್ತರಿ, ಯಾಕಂದ್ರೆ ನಮ್ಮದೇ ಒಂದು ಉದಾಹರಣೆ ನೋಡಿದೆ ಅಂದ್ರೆ ಈ ಸದ್ದು ತೊಗರಿ ರೀ, ತೊಗರಿ ನೀರು ಕಮ್ಮಿ ಆಯ್ತು ರೀ, ಯಾಕಂದ್ರೆ ನಮ್ಮ ಸೌಳ್ ಬೋರ್ ನೀರು ಸೌಳ ಅವು ಇದು ಮಾಡಿಲ್ಲ, ಈ ಸದ್ದ ನಮ್ಮ ತೊಗರಿ ಫೇಲ್ ಆಯ್ತು ರೀ. ಅದೇ ನಾವು ಕುರಿಗಿರಿ ಸಾಕಣೆ ಮಾಡಿದ್ದೆ ತೊಗರಿ, ಅದು ನಾವು ಇದು ಮಾಡ್ತಿಲ್ಲ, ಅದು ಬಿದ್ದ ವೇಸ್ಟ್ ಮಟೀರಿಯಲ್ನು ಈ ಸದ್ ನಾವು ಏನು ಹಾಳಾಗಿ ಅಂತ ಹೇಳ್ತೇವೆ, ನಾವು ನಾಟಿ ಮಾಡಿದ್ದು ಇದಕ್ಕೆ ತಿನ್ನಿಸಿದ್ದೇವೆ ಅಂದ್ರೆ ಇದ್ರ ಡಬಲ್ ಆದಾಯ ನಮ್ಗೆ ಬರ್ತಿತ್ತು ರೀ. ಅಂದ್ರೆ ಈ ಕುರಿ ಸಾಕಾಣಿಕೆ ಮತ್ತು ಆಡು ಸಾಕಾಣಿಕೆ ಮಾಡ್ತೀರಾ, ಅದಕ್ಕೆ ನಿರ್ದಿಷ್ಟವಾದ ಸ್ಥಳ ಏನಾದರೂ ಇವರು ಹೇಳಿದ್ದಾರೆ, ಯಾವ ರೀತಿ ಸಾಕಣೆ ಮಾಡಬೇಕು ಅಂತ ನಿಮಗೆ ಇವರು ಮಾಹಿತಿ ಕೊಟ್ಟಿದ್ದಾರೆ? 3 ನಮೂನಿ ಸಾಕಾಣಿಕೆ ಮಾಡಬೇಕು ಅಂತ ಹೇಳ್ಯಾರೆ. ಒಂದೇದು ಏನಪ್ಪ ಅಂದ್ರೆ ಟ್ರೆಡಿಷ್ನಲಿ ಅಂದ್ರೆ ಅಲೆಮಾರಿ ಅಂದ್ರೆ ಊರು ತಿರುಗಾಡೋದು ಮೊದಲಿಂದ ಹೆಂಗೆ. ಸೆಕೆಂಡ್ ಏನಪ್ಪ ಸ್ಟಿಮಿ ಸ್ಟಾಲ್ ಬಿಲ್ಡಿಂಗ್ ಸೆಕೆಂಡ್ ಅಂದ್ರೆ ಏನ್ರಿ ಚಂದೆಲ್ಲ ತಿರುಗಾಡಿಸಿ ಸಾಯಂಕಾಲ ಒಂದಾಡಿ ಕೂಡ ಹಾಕೋದು, ಇದು 3 ಸ್ಟಾಲ್ ಫೀಡಿಂಗ್ ಅಂದ್ರೆ ಒಟ್ಟು 2 ಇದು ಮಾಡಿದ್ರಿ, ಒಂದು ಫ್ರೀಯಾಗಿ ಮೇಯಿಸೋದು ಒಂದು ಇದು ಮಾಡ್ಕೊಂಡು, ಸೆಕೆಂಡ್ ಏನಪ್ಪ ಅಂದ್ರೆ ಅದಕ್ಕೆ ಮಳೆ ಇದು ಆಗಲಾರ್ದಂಗೆ ಸೇಫ್ಟಿ ಇಡೋದು ಒಂದು ನೈಟ್. ಈ ರೀತಿ ಮಾಡೋದ್ರಿಂದ 3 ಟೈಮ್ ನೀರು 3 ಟೈಮ್ ಅದಕ್ಕೆ ಆಹಾರ ಅಲ್ಲಿಂದ 3 ಸಲ ಕಸ ಗೊಜ್ಜೋದು ಮಾಡಿದ್ರೆ ಇದು ಬೆಟರ್ ಅಂತ ನಮಗಿದು ಈ ನಿನ್ನೆ ಟ್ರೈನಿಂಗು ಡಾಕ್ಟರ್ ಅಜೇಶ್ ಅವರು ಹೇಳಿದ್ದರು. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಂದಿದ್ದೀರಲ್ಲ, ಅವ್ರು ಒಂದು ಆಡಿಗೆ ಎಷ್ಟು ಖರ್ಚು ಬೀಳ್ಬೋದು ನಿಮಗೆ, ನೀವೀಗ ಕೊಳ್ಳಬೇಕು ಒಂದು ಆಡನ್ನು, ಅದಕ್ಕೆ ಯಾವ ರೀತಿ ಸಹಾಯ ಮಾಡ್ತಾರೆ ಹಾಗೂ ನಿಮಗೆ ಯಾವ ರೀತಿ ಖರ್ಚು ಬೀಳುತ್ತೆ ಅಂತ? ಸಹಾಯ ಅಂತೂ ನಮಗೆ ಹೇಳಿಲ್ಲರಿ, ಯಾಕಂದ್ರೆ ಅವರು ನಮಗೆ ಈಗ 10 ತಿಂಗಳದು 9 ತಿಂಗಳದು ಗಬ್ಬಿದ್ದು ಆಡು ಸಾಕಿರಿ ಹಾಡು ಸಾಕಿರಿ ಇದರಿಂದ ನಿಮ್ಗೆ ಲಾಭ ಆಗ್ತದೆ, ಯಾಕಂದ್ರೆ ನೀವು ಗಬ್ಬಿದ್ದು ತೊಗೊಂಡ್ರಪ್ಪ ಅಂದ್ರೆ ಅದು ನಾಳೆ ಡೆಲಿವರಿ ಆಯ್ತಂದ್ರೆ 2 ಮರಿ ಆಗ್ತದೆ. ಈಗ 3 ರಿಂದ 4 ಸಾವಿರ ರೂಪಾಯಿ ಈ ಸದ ನೀವೊಂದು ಆಡು ತೊಂದರೆ ತಗೊಳ್ರಿ, ಮಿನಿಮಮ್ ಅದು ನಾಳೆಗೆ ಅದ್ರ ಗಂಟು ಕೊಟ್ಟು ಹೋಗ್ತದೆ ಅಂತ ಹೇಳ್ಯಾರ ಅವ್ರು. ಅಂದರೆ ಈಗ ಒಂದು ಹೆಣ್ಣು ಒಂದು ಗಂಡು 2 ಇದು ಆಗ್ತದೆ ಅಂತ ಹೇಳ್ತಾರೆ ಅವ್ರಿ, ಯಜುಲಾಗಿ 2 ಮರಿಗಳು ಇರ್ತದ್ರ ಕುರಿ, ಇದ್ರ ಸಂಬಂಧ ನಿಮ್ಗೆ 3 ಬದುಕಾಗ್ತಾವೆ 3-4 ಸಾವಿರ ರೂಪಾಯಿದೊಳಗೆ. ಈ ರೀತಿ ಮಾಡ್ಕೋತ ಹೋದ್ರಂದ್ರೆ ನಿಮ್ಗೆ ಹೆಚ್ಚಿನ ಒಂದು ಇದು ಆದಾಯ ಬರ್ತದೆ ಅಂತ ಹೇಳಾರು, ಹೆಚ್ಚಿನ ಒಂದು ಲಾಭ ಸಿಗುತ್ತೆ ಅಂತ ಇಲ್ಲಿ ನಿಮಗೆ ಹೇಳಿದ್ದಾರೆ. ಮತ್ತೆ ನೀವು ಸ್ವಂತವಾಗಿ ಈಗ ದಾಳಿಂಬೆ ಕೂಡ ನಾನು ಮಾಡ್ತಾ ಇದ್ದೆ ಮುಂಚೆ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಮೊದಲು ನಾವು 400 ವಜಿದ್ದೆ ರೀ, ಈ ಹೆಚ್ಚಿನ ಆದಾಯ ಬರೋಣ ಈ ವರ್ಷ ಮತ್ತೆ ಮತ್ತೆ 800 ಕೇಸರ ಫಲ ಗಣೇಶ ಹಚ್ಚಿದ್ದೀರ 440, ಈಗ ಕೇಸರ 1200 ಮತ್ತೆ ಹಚ್ಚಿನ್ರಿ, ಮನೆ ನಾಟಿ ಮಾಡೀನಿ. ಈಗ ಮತ್ತೆ ಇದ್ರ ಜೊತೆಗೆ ನಾನು ಬಯೋಡೈಜಿಸ್ಟ್, ನಮ್ಮ ಇಂಡಿ ಕೃಷಿ ಇಲಾಖೆಯಿಂದ ಬಯೋಡೈಜಿಸ್ಟ್ ಒಂದು ಕಡ್ಸೀನಿ ಸರ್ ಮೊನ್ನೆ. ಮತ್ತೆ ಈಗ ಶೆಡ್ಡು ಒಂದು ಮಾಡಾತೀನ್ರಿ ಆರ್ ಕೆ ಇ ಒಳಗೆ ನಮಗೆ. ಇದೆಲ್ಲ ಸ್ವಲ್ಪ ಇದು ನೋಡಿ ನನ್ನ ಒಂದು ಒಳ್ಳೆಯ ಒಂದು ಇದು ನೋಡಿ ಡಾಕ್ಟರ್ ಎ ಡಿ ಅವರು ಇಂಡಿ ಕುಂಬಾರ್ ಸರ್ ಅವರು ಮೊನ್ನೆ ನಮಗೆ ಆರ್ ಕೆ ಒಳಗೆ ಶೆಡ್ಡು ಮತ್ತು ಇದು ಹಾಲ್ ಇಂಡ ಮಿಷನು ಇದು ಮಾಡ್ಯಾರಿ. ಡಿಸ್ಟ್ರಿಕ್ಟ್ ತಾಲೂಕಿಗೆ ಒಂದು ಇದು ಐತ್ರಿ, ಅದು ಇದು ಮಾಡ್ಯಾರಿ. ಈ ಶೆಡ್ಡನ್ನು ಕಟ್ಸಾಕತ್ತೀನಿ ಸರ್ ಈಗ. ಈ ಹಿಂಗಾಗಿ ನನಗೆ ಒಳ್ಳೆ ಒಂದು ಸಾವಿರ ಒಳಗೆ ಒಂದು ಒಳ್ಳೆ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಾ. ಆದರೆ ನೀವು ಈ ಕಡೆ ದಾಳಿಂಬೆನು ಮಾಡ್ಕೊತಿದ್ದೀರಾ, ಈ ಕಡೆ ಹೈನುಗಾರಿಕೆನು, ಮತ್ತು ಜೊತೆಗೆ ಆಡು ಕೂಡ ಮಾಡಬೇಕು ಅಂತೀರಾ, ನಿಮಗೇನಿಸುತ್ತೆ ಇದರಲ್ಲಿ ಮೂರು ಕೂಡ ಒಂದೇ ಸಮಯದಲ್ಲಿ ನಿಮಗೆ ಸಮಯ ಯಾವ ಥರ ನೀವು ನಿರ್ಧರಿಸ್ಕೋತೀರಾ ಅದರಲ್ಲಿ? ಆ ಬೆಳಗ್ಗೆ ಸರ್ 6 ನಾವು 8 ಮಟ ಪಶು ಸಮ ಇದು ಮಾಡ್ತೀನಿ ಸರ್. 3 ಟೈಮ್ ಅವಕ್ಕೆ ಪಶುಗಳಿಗೆ ಆಹಾರಗಳನ್ನು ಕೊಡ್ತೀನಿ ಟೈಮ್ಸ್ ರೀ. ಬೆಳಗ್ಗೆ 7 ನಾನು ಚಂದಿ ಇಡ್ತೀನಿ ರೀ, 11 ನಾ ಮೇವು ಹಾಕ್ತೀನಿ ಸರ್ ಹಸಿ ಮೇವು. ಅಲ್ಲಿಂದ ಮತ್ತೆ ನಾ 2 ಒಣ ಮೇವು ಹಾಕ್ತೀನಿ ರೀ. ಒಂದು ದಿನಕ್ಕೆ ಮಿನಿಮಮ್ ಒಂದು 5 ಅಷ್ಟು 10 ಅಷ್ಟು ಹಾಕ್ತೀನಿ. ಸಾಯಂಕಾಲ 4 ಒಮ್ಮೆ ನಾ ಹಸಿ ಮೇವು ಹಾಕ್ತೀನಿ. ಅಲ್ಲಿಂದ ಮತ್ತೆ 6 ಐದೂವರೆ ಗಂಟೆಗೆ ನಾ ಮತ್ತೆ ಚಂದಿ ಇಟ್ಟು ಹಾಲು ಇಡ್ತೀನಿ. ಇದು ಪಶುದಾಯ್ತ್ರಿ. ಇನ್ನು ಬೆಳಗ್ಗೆ 8 9 ಮಟ್ಟಿಗೆ ನಾನು ಸ್ಪ್ರೇ ಮಾಡ್ತೀನಿ ದಾಳಿಂಬ್ರಿಗೆ ವಾರದಲ್ಲಿ ಒಂದ್ಸಲ, ಅದು ಹವಾಮಾನಕ್ಕೆ ಅನುಕೂಲವಾಗಿ ಸ್ಪ್ರೇ ಮಾಡ್ತೀನಿ. ಅಲ್ಲಿ 10-11 ಉಳಿದ ಚಟುವಟಿಕೆಗಳು ಮಾಡ್ತೀನಿ ಸರ್. ನನ್ನಲ್ಲಿ ಮತ್ತೆ ಈಗ 2 ಆಳವ್ರಿ, ಅವ್ರಿಗೆ ತೊಗೊಂಡು ನಾ ಇದು ಮಾಡ್ತೀನಿ ಸರ್. ಮತ್ತೆ ಈ ಆಡನ್ನು ಯಾವ ರೀತಿ ಆ ಮಧ್ಯ ಸಮಯದಲ್ಲಿ ಯಾವ ರೀತಿ ನೋಡ್ಕೋತೀರಾ, ಆಡು ಸಾಕಾಣಿಕೆ ಹೇಗೆ ಮಾಡ್ತೀರಾ ಅಂತ? ಅಂದ್ರೆ ನಾ ಈಗ ಸ್ಟಾಲ್ ಫೀಡಿಂಗ್ ಸಿಸ್ಟಮ್ ನಾ ಆಯ್ಕೆ ಮಾಡ್ಕೊಂಡಿನಿ ರೀ ಸದ್ಯ. ಆ ಸ್ಟಾಲ್ ಫೀಡಿಂಗ್ ಮಾಡಿ ಒಂದು 5 ಮೊದಲಾಗಿ ಒಂದು 5 ಆಡ್ತಬೇಕು, 5 ಮತ್ತೆ ಜನ್ರೇಷನ್ ಹಾಕುತ್ತದೆ. ಮತ್ತೆ ಈಗ ಮೇಲಾಗಿ ನಾ ಈಗ ಏನಪ್ಪ ಅಂದ್ರೆ ಇನ್ನೊಂದು ಏನು ಹೆಮ್ಮೆ ಏನಪ್ಪ ಅನ್ಸುತ್ತೆ, ಇಬ್ರಿಗೆ ನಾ ಖಾಯಂ ನಾ ಈಗ ಕೃಷಿ ಆಯ್ಕೆ ಮಾಡಾತೀನಿ ಅಂದ್ರೆ ಈಗ 4 ಸರ್. ಈಗ ನನಗೆ ಫಸ್ಟಿಗೆ ಒಂದು ಆಳು ಮೇಂಟೈನ್ ಮಾಡ್ಬೇಕಾದ್ರೆ ನಾ ಬಾಯ್ಮೆಂಟ್ ಇದು ಆತಿತ್ತು ರೀ. ಅಲ್ಲಿಂದ ಈ ಸದ ನಾ 3 ಫಿಕ್ಸ್ ನಾ ಕೆಲಸ ಕೊಡ್ತೀನಿ ಸರ್. ಹೆಣ್ಣಾಳಿಗೆ 30 ಕೊಡ್ತೀನಿ ರೀ, ನಾ ಗಂಡಾಳಿಗೆ 300 ಪ್ರತಿದಿನ ಫಿಕ್ಸ್ ನಾ ಇಬ್ಬರು ವರ್ಕರ್ ಇಟ್ಟೇನಿ ರೀ. ನೀವು ಅವಾಗಲೇ ಹೇಳಿದ್ರಿ ನಾನು BSc ಪದವೀಧರ ಅಂತ ಹೇಳಿದ್ರಿ, ಅಲ್ಲಿಂದ ಬಿಟ್ಟು ನೀವೀಗ ಕೃಷಿಗೆ ಬಂದಿದ್ರ, ಏನನ್ಸ್ತು ನಿಮಗೆ ಅದಕ್ಕೂ ಇದಕ್ಕೂ ಏನು ಒಂದು ವ್ಯತ್ಯಾಸ ಏನು? ಇದರಿಂದ ನಾನು ಭಾಳ ಹೆಮ್ಮೆ ಅನಿಸ್ತು ಬರ್ತದೆ ಸರ್. ಎಷ್ಟು ನಾವು ಇಲ್ಲಿ ವರ್ಕ್ ಮಾಡ್ತೀವೋ ಅಷ್ಟು ಆದಾಯ ಬರ್ತದೆ ರೀ. ಅಲ್ಲಿ ನಮಗೇನಪ್ಪ ಅಂದ್ರೆ ನಾವು ಜೇಲ್ಗಾತ್ರ ನಾವು ನೌಕರಿ ಮಾಡಿದಂತೆ ಇಂತಿಷ್ಟೇ ಅಂತ ಒಂದು ಇದು ಇರ್ತದೆ ರೀ. ಮತ್ತು ಕಟ್ಟುನಿಟ್ಟಿನ ಕ್ರಮಗಳು ಇರ್ತಾವೆ, ನಾವು ಪಾಲನೆ ಮಾಡಬೇಕಾಗ್ತದೆ. ಇಲ್ಲಿ ನಾನು ಯಾವ ರೀತಿ ಅಂದ್ರೆ ಫಾನೇ ಇಲ್ಲ, ಯಾಕಂದ್ರೆ ನಾ ಇಲ್ಲಿ ನನಗೆ ಏನೊಂದು ಮಾಡಬೇಕಾದ್ರೆ ಹಾಂ ಇಷ್ಟು ಇನ್ಕಮ್ ಆಫ್ ಸೋರ್ಸ್ ಬರ್ತದೆ ಅಂತೇಳಿ ನನಗೆ ಅನಿಸ್ತದೆ ಸರ್. ನೀವು BSc ಓದಿದ್ದೀರಾ, ನೀವು ಒಬ್ಬ ಪದವೀಧರ ಅಂತೀರ, ಇದೇ ರೀತಿ ಯೋಚನೆ ಮಾಡಿದಾಗ ತಾವು ಬೇರೆ ಯುವಕರಿಗೆ ಯುವ ರೈತರಿಗೆ ತಾವು ಏನು ಹೇಳಬೇಕು ಅಂತ ಇಷ್ಟಪಡ್ತೀರಾ? ಎಲ್ಲರಿಗೂ ಎಜುಕೇಷನ್ ಬೇಕು, ಭಾಳ ಇಂಪಾರ್ಟೆಂಟ್ ರೀ. ಇದೇ ಮಾಡ್ಬೇಕಂತೇನಲ್ಲ, ಡಿಗ್ರಿ ಮುಗಿದ ನಾವು ವ್ಯವಸಾಯ ಕಡೆಗೆ ನಾವು ಸ್ವಲ್ಪ ಪಶುಸಂಗೋಪನೆ ಆಗಬೇಕು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇನ್ನಿತರ ನಾವು ಚಟುವಟಿಕೆಗಳು ನಾವು ಭಾಗವಹಿಸುತ್ತೀವಿ. ನಾವು ಅನ್ಎಂಪ್ಲಾಯ್ಡ್ ಅನಿಸ್ಕೊಳ್ಳೋದು ಇಲ್ರಿ, ಅನ್ಎಂಪ್ಲಾಯ್ಡ್ ಒಟ್ಟ ಅನಿಸ್ಕೊಳ್ಳೋದಿಲ್ರಿ, ನಾವು ನಿರುದ್ಯೋಗಿ ಅನಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ನಮ್ಗೆ ಆದಾಯ ಬರುತ್ತದೆ ರೀ, ಪ್ರತಿ ದಿವಸ ಆದಾಯ ಬರ್ತದೆ. ದಿನ ಹೈನುಗಾರಿಕೆ ನೋಡಿದ್ರೆ ಡೈಲಿ 500 ನಾ ಇನ್ಕಮ್ ಸಿಗ್ತದೆ ರೀ. ನಾ ಜಾಬ್ ಮಾಡಿದೆ ರೀ, ದಿವಸ 340 ಸಿಗ್ತಿತ್ತು ನನಗೆ ಡೈಲಿ. ನಾ ಇಲ್ಲಿಂದ 9 ಹೋಗ್ತಿದ್ರಿ ಇಂಡಿಗೆ, ಸಾಯಂಕಾಲ 6 ಬರ್ತಿದ್ದೆ ರೀ. ಬಟ್ ನನಗೆ ಒಂದು ವರ್ಷದಿಂದ ಆದಾಯ ಲೆಕ್ಕಾಚಾರ ಹಿಡಿದ್ರಿ, ನಾನು 1 ನಾನು ಕೊಡಲಿಲ್ಲ. ಇದೇನು ಸಮಗ್ರ ಒಂದು ಕೃಷಿ ಒಂದು ಮಾಡಕತ್ತೀನಿ ರೀ. ಈಗ ನಾ ಮಿನಿಮಮ್ ಏನು ಇಲ್ಲಪ್ಪ ಅಂದ್ರೆ ಒಂದು ಆದಾಯ ಒಳ್ಳೆ ಆದಾಯ ಬರ್ತದೆ. ಅವಾಗಲೇ ಹೇಳಿದ್ರಿ ನಂದು ತೊಗರಿ ಬೇಳೆ ಸ್ವಲ್ಪ ಲಾಸ್ ಆಯಿತು ಅಂತ ಹೇಳಿದ್ರಿ, ಅದೇ ರೀತಿ ಬೇರೆ ಲಾಸ್ ಆದಂಥವ್ರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹಾಂ ಸರ್, ಈಗ ನನಗೆ ತೊಗರಿ ಲಾಸ್ ಆಗಿ ನನಗೆ ಇದು ಆಗಿಲ್ಲ ಸರ್, ಹಾಳು ಅನಿಸ್ಲಿಲ್ಲ. ಯಾಕಪ್ಪ ಅಂದ್ರೆ ನನಗೀಗ ಡೈಲಿ ಇನ್ಕಮ್ ಸೋರ್ಸ್ ಬರಾಕತ್ತೆ ಸರ್ ಹೈನುಗಾರಿಕೆ ಅಂದ್ರಿ. ಈ ಸದ್ ಈ ಎರೆಹುಳ ಗೊಬ್ಬರನ್ನು ನಾ ಈಗ ಮಾರ್ಬೇಕಂತ ಹೇಳಿ ಇಟ್ಟೀನಿ ಸರ್. ಈ ಒಂದು ಈ ಸದ್ ಎರೆಹುಳ ಗೊಬ್ಬರನ್ನು ಅಂದ್ರೆ ನಮಗೆ ಆದಾಯ ಯಾವ ಬರ್ತದೆ ನಾವು ಆ ಕಡೆ ಹೋಗ್ಬೇಕು ಸರ್. ಈಗ ಒಂದೇ ಕೃಷಿನ ಅವಲಂಬಿಸಬಾರದು, ವಿವಿಧ ಕಡೆ ಹೆಚ್ಚು ಸಮಗ್ರವಾಗಿ ಯೋಚನೆ ಮಾಡಿದಾಗ ನಿಮಗೆ ಹೆಚ್ಚು ಒಂದರಲ್ಲಾದರೂ ಆದಾಯ ಸಿಗುತ್ತೆ ಅಂತ ಹೇಳ್ತೀರಾ? ಒಂದೇ ಕೃಷಿ ಮಾಡಿದ್ರೆ ನಮ್ಗೆ ಸಿಗೋಲ್ಲ ಸರ್. ಇದ್ರ ಜೊತೆಗೆ ನಾವು ಅನುಕರಣೆ ಮಾಡ್ಕೊಂತ ಹೋದೇವ್ ಸರ್, ಇದರಿಂದ ಲಾಭದಾಯಕ ಕೃಷಿ ಅನಿಸೋದು ಸರ್. ಮತ್ತೆ ನೀವು ಎರೆಹುಳು ಕೃಷಿ ಅಂತ ಹೇಳಿದ್ರಿ, ಎರೆಹುಳು ಸಾಕ್ತಾ ಇದ್ದೀನಿ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಹಾಂ ಸರ್, ಎರೆಹುಳು ನಾ 1 ನಾನು ಎರೆಹುಳು ಒಯ್ದಿರಿ ಸರ್ ಮೊನ್ನೆ 300 ಕೊಟ್ಟು. ಈಗ ನಾವು 90 ಮಿನಿಮಮ್ ಒಂದು 15 ಆಗ್ಯಾವ ಸರ್ ಒಂದು ಫಿಟ್ನಾಗ. ನಾನು ಈಗ 3 ಫಿಟ್ ಮಾಡೀನಿ ಸರ್. ನಾ ಈಗ ಮೂರು ಫಿಟ್ ಮಾಡೀನಿ ಸರ್. ಈಗ ನಾನು ಹೊಲಕ್ಕೆ ಹೆಚ್ಚಾಗಿ ಮಾರ್ಬೇಕಂತೂ ಇದು ಇಟ್ಟೀನಿ ಸರ್. 500 ರೂಪಾಯಿ ಒಂದು 50 ಕೆಜಿ ಒಂದು ಬ್ಯಾಗ್ ಮಾಡಿ ಮಾರ್ಬೇಕಂತ ಇಟ್ಟೀನಿ ಸರ್. ಮಿನಿಮಮ್ ಒಂದು ಫಿಟ್ ಒಳಗೆ ಒಂದು 14 ಫುಟಿನ ಫಿಟ್ ಅದ ರೀ. ಮಿನಿಮಮ್ 10-14 ಚೀಲ ಆಗ್ತದೆ ರೀ ಒಂದು ಫಿಟ್ ಒಳಗೆ. 14 ಚೀಲ ಅಂದ್ರೆ ಒಂದು 7-8 ಸಾವಿರ ರೂಪಾಯಿ ಇದು ಬರ್ತದೆ. ಇದು ತಾನಾಗಿ ಇನ್ಕಮ್ ಆಫ್ ಸೋರ್ಸ್ ಚಾಲು ಆಗಿಬಿಡ್ತಿರ್ತದೆ ರೀ. ನಾ 3 ಟೈಮ್ ಅದಕ್ಕೆ 2 ಟೈಮ್ ನೀರು ಬಿಡ್ತೀನಿ ಸರ್ 2 ವಿಷಕ್ಕೊಮ್ಮೆ. ಅದಕ್ಕೆ ಯಾವ ರೀತಿ ಮಾರುಕಟ್ಟೆ ನೀವು ಅದನ್ನು ಮಾಡಿರೋದು, ಅಥವಾ ನಿಮ್ಮ ಹತ್ರನೇ ಜನ ಬರ್ತಾರ ಅಥವಾ ನೀವು ಹೋಗಿ ಬೇರೆ ಕಡೆ ಕೊಡ್ತಗಂತ? ಹಾ ಇಲ್ಲ ಸರ್, ಈಗ ನಾವು ನಮ್ಮ ಹತ್ರ ಸ್ವಲ್ಪ ಜನ ಬರ್ತದೆ. ಯಾಕಂದ್ರೆ ನಾವು ಈಗ ಎರೆಹುಳು ಗೊಬ್ಬರ ಹಾಕಿನಪ್ಪ ದಾಳಿಂಬೆಗೆ ಒಳ್ಳೆ ಒಂದು ರಿಸಲ್ಟ್ ಸಿಕ್ಕಿದೆ ಸರ್. ಬಶೀರ್ ಅವರ, ಇಷ್ಟು ನೀವು ಎಲ್ಲ ಸಮಗ್ರ ಕೃಷಿ ಮಾಡ್ಕೊಂಡಿದ್ದೀರ, ಇದನ್ನೆಲ್ಲ ರೈತರು ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೇಳಬೇಕು, ನಿಮ್ಮ ಹತ್ರ ಮಾಹಿತಿ ಪಡಿಬೇಕು ಅಂದ್ರೆ ರೈತರು ಯಾವ ರೀತಿ ನಿಮಗೆ ಸಂದರ್ಶಿಸಬೇಕು, ನಿಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು? ತಮ್ಮ ಒಂದು ಮೊಬೈಲ್ ಸಂಖ್ಯೆ ಹೇಳ್ತೀರಾ, ಆದರೆ ನೀವು ನಿಮ್ಮ ಹತ್ರ ಬರೋಕ್ಕೆ ಯಾವ ರೀತಿ ಬರಬೇಕು ಅನ್ನೋದು ಹೇಳಿ. ಹಾಂ ಸರ್, ನಮ್ಮೂರು ಹತ್ತರ್ಗಾ ಸರ್, ಇಂಡಿ ತಾಲೂಕು ಹತ್ತರ್ಗಾ ಸರ್. ಅಲ್ಲೇ ಊರು ಪಕ್ಕ 1 ಕಿಲೋಮೀಟರ್ ತೋಟ ಇದೆ ಸರ್, ಹಿರಿಯಳ್ಳಿ ಹತ್ತಿದ್ದೇನೆ. ನನ್ನ ಮೊಬೈಲ್ ನಂಬರ್ 8197360057 ಸರ್, ಯಾವ ಬೇಕಾದರೂ ಸಂಪರ್ಕ ಮಾಡಿ. ಇನ್ನೊಮ್ಮೆ ತಮ್ಮ ಒಂದು ದೂರವಾಣಿ ಸಂಖ್ಯೆಗಳು ಹೇಳಿ. 8197360057 ಸರ್. ಕೇಳಿದ್ರೆ ಇದುವರೆಗೆ ಬಶೀರ್ ಅವರ ಒಂದು ಮೊಬೈಲ್ ಸಂಖ್ಯೆ ಕೇಳ್ಕೊಂಡ್ರಿ. ನಿಮಗೂ ಏನಾದರೂ ಸಮಸ್ಯೆಗಳಿದ್ರೆ, ತಮ್ಮ ಒಂದು ತಾವು ಸಮಗ್ರ ಕೃಷಿಯಲ್ಲಿ ಏನಾದರೂ ಒಂದು ಅನುಭವ ಪಡಿಬೇಕು ಅಂತ ಹೇಳಿದ್ರೆ ಖುದ್ದು ನೀವು ಹೋಗಿ ಬಶೀರ್ ಅವ್ರನ್ನ ಸಂಪರ್ಕಿಸಬಹುದು. ಬಶೀರ್ ಅವರ, ಇದುವರೆಗೆ ತಮ್ಮ ಒಂದು ಸಮಗ್ರ ಕೃಷಿ ಬಗ್ಗೆ ಮಾಹಿತಿನ ರೈತರಿಗೂ ಹೇಳಿದ್ದೀರಾ, ತಾವು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ. ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು. ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800010011999. ಗರ್ಮಿ ಕಾ ಮೌಸಮ ಛುಟ್ಟಿಯೋ ಕೆ ಸಾಥ್ ಜಾನ್ಲೇವಾ ಲೂ ಭಿ ಲಾತಾ ಹೈ. ಲೂ ಸೆ ಬಚನೆ ಕೆ ಲಿಯೆ ಖೂಬ್ ಪಾನಿ ಪಿಯೆ, ಖಾಸ್ ಕರ್ ಜಬ್ ಬಹುತ್ ಪಸೀನಾ ಆ ರಹಾ ಹೋ ತಬ್. ORS, ನಿಂಬೂ ಪಾನಿ, ಛಾಚ್ ಇತ್ಯಾದಿ ಪಿಯೆ. ಚಾಯ್, ಕಾಫಿ ಔರ್ ಕೋಲ್ಡ್ ಡ್ರಿಂಕ್ಸ್ ಪೀನಾ ಟಾಲೆ. ಧೂಪ್ ಸೆ ಬಚೆ, ಖಾಸ್ ಕರ್ 11-4 ಕೆ ಬೀಚ್. ಹಲ್ಕೆ ರಂಗ್ ಕೆ ಆರಾಮದಾಯಕ ಕಪಡೆ ಪಹನೆ, ಸಿಂಥೆಟಿಕ್ ಕಪಡೆ ನಾ ಪಹನೆ. ಬಾಹರ್ ಜಾತೆ ಸಮಯ ಪೀನೆ ಕಾ ಪಾನಿ ಸಾಥ್ ರಖೆ. ಛಾತಾ, ಟೋಪಿ, ಗಮಛಾ, ಪಗಡಿ ಯಾ ದುಪಟ್ಟೆ ಸೆ ಸರ್ ಕೋ ಢಕೆ. ಧೂಪ್ ಮೇ ಅಧಿಕ ಶಾರೀರಿಕ ಪರಿಶ್ರಮ ಟಾಲೆ. ಯದಿ ಕಾರ್ಯ ಅನಿವಾರ್ಯ ಹೈ ತೋ ಬೀಚ್ ಮೇ ಆರಾಮ ಕರೆ. ಯೇ ಸಾವಧಾನಿಯಾ ಆಪ್ಕಿ ಜಾನ್ ಬಚಾ ಸಕ್ತಿ ಹೈ. ಆಪ್ಕೆ ಹಿತ್ ಮೇ ತತ್ಪರ್ NDMA. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800025866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರಾಮಕೃಷ್ಣವ್ರೆ ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು.